ನಿಮಗ್ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನಿಯ ಇರಬಹುದು. ಹೌದು, ಚಿಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಇದೀಗ 7 ಗಂಟೆಗೆ ತಲಕಾವೇರಿಯಲ್ಲಿ ನಡೆಯುವ ಕಾವೇರಿ ತೀರ್ಥೋದ್ಭವದ ವೀಕ್ಷಕ ವಿವರಣೆಯ ನೇರ ಪ್ರಸಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ ಮಡಿಕೇರಿ. ಕೇಳಿ, ಇದೀಗ 7 ಗಂಟೆಗೆ ತಲಕಾವೇರಿಯಲ್ಲಿ ನಡೆಯುವ ಕಾವೇರಿ ತೀರ್ಥೋದ್ಭವದ ವೀಕ್ಷಕ ವಿವರಣೆಯ ನೇರ ಪ್ರಸಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ನಾಡಿನ ಎಲ್ಲ ಮಾಜನಕ್ಕೆ ಕಾವೇರಿ ಸಂಕ್ರಮಣದ ಶುಭಾಶಯ ಹೇಳಿಕೊಂಡು ಇಂದಿನ ಸುದ್ದಿ ಜೊಂಪೆ ಓದುತ್ತಿರುವ ನಾನು ಉಳುವಾರನ ರೋಷನ್ ಅಸಂತ್. ಜೊಂಪೆನ ವಿವರ. ಇಂದು ಕಾವೇರಿ ಸಂಕ್ರಮಣ. ನಾಡಿನ ಜೀವ ನದಿ ಅವ್ವ ಕಾವೇರಿ ಹುಟ್ಟಿದ ಜಾಗ ಭಾಗಮಂಡಲ ತಲಕಾವೇರಿನ ಪವಿತ್ರ ತೀರ್ಥ ಕುಂಡಿಕೇಲಿ ಅವ್ವ ಕಾವೇರಿ ತೀರ್ಥ ರೂಪಲಿ ಬಂದು ಭಕ್ತರಿಗೆ ದರ್ಶನ ಕೊಡುವ ಪುಣ್ಯ ದಿನ. ಇದೀಗ ರಾತ್ರಿ 7:21 ಮೇಷಲಗ್ನಲ್ಲಿ ಅವ್ವ ಕಾವೇರಿ ತೀರ್ಥ ರೂಪಲಿ ಬಂದು ಭಕ್ತರಿಗೆ ಕಾಣಿಸಿಕೊಂಡಿದೆ. ಕಳೆದ 2 ವರ್ಷಗಳಿಂದ ಕೊರೋನಾ ಕಾಯಿಲೆಯಿಂದಾಗಿ ಭಕ್ತರಿಗೆ ಜಾಸ್ತಿ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬಾಕಿ ಕಷ್ಟ ಆಗಿತ್ತು. ಆದರೆ ಈ ವರ್ಷ ಕಾಯಿಲೆ ಹಿಡಿತಕ್ಕೆ ಬಂದಿರುವುದರಿಂದ ಜಾಸ್ತಿ ಸಂಖ್ಯೆಯಲ್ಲಿ ಭಕ್ತರು ಬರುವ ಸಾಧ್ಯತೆ ಉಂಟು. ಪವಿತ್ರ ತೀರ್ಥೋದ್ಭವನ ಸರಿಯಾಗಿ ಭಕ್ತಿಯಿಂದ ನಡೆಸಿಕೆ ಬೇಕಾದ ಎಲ್ಲಾ ವ್ಯವಸ್ಥೆಗಳ ಜಿಲ್ಲಾಡಳಿತ ಮಾಡಿಕೊಂಡು ಹಂಗೆ ಬೇಕಾದ ಎಲ್ಲ ತಯಾರಿಗೆ ಸಹ ಸರಿಯಾಗಿ ಆವುಟು. ತೀರ್ಥೋದ್ಭವದ ಹೊತ್ತಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಶಾಸಕರು, ಸಂಸದರು ಸೇರಿದಂತೆ ಮುಖ್ಯಪುಟ್ಟವು ಕೂಡಿಯಾಡಿವೆ. ಇಂದು ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಪಾಡಲಿ ಜಿಲ್ಲಾಧಿಕಾರಿ ಬಮೋರ್ ಸಿಂಗ್ ಮೀನಾ ಅವರ ಅಧ್ಯಕ್ಷತೆಯಲ್ಲಿ ಕೋಟಿ ಕಂಠ ಗೀತ ಗಾಯನ ಸಂಬಂಧ ಒಂದು ಸಭೆ ನಡೆಯಿತು. ಸಭೆಯಲ್ಲಿ ಜಿಲ್ಲಾಧಿಕಾರಿಗ ಮಾತಾಡಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕನ್ನಡ ನಾಡು ನುಡಿ ಪರಂಪರೆ ಹಂಗೆ ಸಂಸ್ಕೃತಿನ ತೋರಿಸುವ ನಿಟ್ಟಲ್ಲಿ ಇದೇ ತಿಂಗಳ 28 ಬೆಳಗ್ಗೆ 11 ಜಿಲ್ಲೆಯಲ್ಲಿಡಿ ಕೋಟಿ ಕಂಠ ಗೀತ ಗಾಯನ ಜಿಲ್ಲಾಡಳಿತ ಹಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಏರ್ಪಾಡು ಮಾಡಿಕೊಂಡಳೋ. ಇದಕ್ಕೆ ಎಲ್ಲವೂ ಹೆಸರಿನ ಕೊಡೋಕು ಕಳೆದ ಸಲದಂಗೆ ಈ ಸತಿನ ವಿಶೇಷವಾಗಿ ರಾಜ್ಯೋತ್ಸವ ಹಬ್ಬನ ಆಚರಣೆ ಮಾಡಿಕೆ ತೀರ್ಮಾನ ಮಾಡಿಳೋ. ಈ ನಿಟ್ಟಲ್ಲಿ ನನ್ನ ನಾಡು ನನ್ನ ಹಾಡುತ್ತ ಹೇಳುವ ಶೀರ್ಷಿಕೆ ನಡಲಿ ರಾಷ್ಟ್ರಕವಿ ಕುವೆಂಪು ಬರೆದ ನಾಡಗೀತೆ, ಹುಯಿಲಗೋಳ ನಾರಾಯಣ ಅವರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಕುವೆಂಪು ಅವರ ಬಾರಿಸು ಕನ್ನಡ ಡಿಂಡಿಮವ, ಡಾಕ್ಟರ್ ಡಿಎಸ್ ಕರ್ಕಿ ಅವರ ಹಚ್ಚೇವು ಕನ್ನಡದ ದೀಪ, ನಾಡೋಜ ಡಾಕ್ಟರ್ ಚೆನ್ನವೀರ ಕಣವಿ ಅವರ ವಿಶ್ವ ವಿನೂತನ ವಿದ್ಯಾಚೇತನ, ಹಂಗೆ ಡಾಕ್ಟರ್ ಹಂಸಲೇಖ ಅವರ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡುಗಳ ಹಾಡೋಕ್ಕೂ. ಇದಕ್ಕೆ ಸರಿಯಾದ ತಯಾರಿನ ಮಾಡಿಕೊಂಡು ಎಲ್ಲ ಹಂತದ ಅಧಿಕಾರಿಗ ಸಿಬ್ಬಂದಿಗ ಸಂಘ ಸಂಸ್ಥೆಯ ಕೈಜೋಡಿಸಕ್ಕೂ ತಾವು ಹೇಳಿದೋ. ಸಭೆಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದು. ಬೆಂಗಳೂರಿನಲ್ಲಿ ನಡೆದ ನ್ಯಾಷನಲ್ ಲೆವೆಲ್ ಟೆಕ್ವೆಂಡೋ ಚಾಂಪಿಯನ್ಶಿಪ್ಲಿ ಬೊಮ್ಮುಡಿ ದೇವಿಶ್ರೀಯು 2 ಚಿನ್ನದ ಪದಕರ ಪಡ್ಕೊಂಡು ಸಾಧನೆ ಮಾಡಿಳು. ದೇವಿಶ್ರೀ ಮದಿನಾಡು ಗ್ರಾಮದ ಬೊಮ್ಮುಡಿ ಪ್ರಭಾಕರ ಕುಸುಮಾವತಿ ದಂಪತಿಗಳ ಮಗಳು. ಸಿದ್ದಾಪುರ ಪದವಿ ಪೂರ್ವ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಕಡೆಯಿಂದ ಸಿದ್ದಾಪುರದ ಬಿಜಿಎಸ್ ಪ್ರೌಢ ಹೈಸ್ಕೂಲ್ಲಿ ಗುರುವಂದನೆ ಮತ್ತೆ ವಿದ್ಯಾರ್ಥಿಗ ಹಂಗೆ ಉಪನ್ಯಾಸಕರ ಸ್ನೇಹ ಮಿಲನ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೈಸ್ಕೂಲ್ನ ಮುಖ್ಯ ಶಿಕ್ಷಕ ಬಾಬು ನಾಯಕ ವಹಿಸಿ ಮಾತಾಡಿ ಹೈಸ್ಕೂಲ್ ಬಿಟ್ಟು ತಕ್ಷಣ ವಿದ್ಯೆ ಕಲಿಸಿದ ಗುರುಗಳಿಂದ ದೂರ ಇರುವ ಇಂದಿನ ಪರಿಸ್ಥಿತಿಯಲ್ಲಿ ಗುರುಗಳಿಗೆ ವಂದನಾ ಕಾರ್ಯಕ್ರಮ ಏರ್ಪಾಡು ಮಾಡಿಕೊಂಡಿರುವುದು ಗುರು ಶಿಷ್ಯರ ಸಂಬಂಧನ ಎತ್ತಿ ತೋರಿಸಿದ ಅಂತ ಹೇಳಿದು. ಮುಖ್ಯ ನೆಂಟರುಗಳಾಗಿ ಭಾಗವಹಿಸಿದ್ದ ಬಾಳಲೆ ವಿಜಯಲಕ್ಷ್ಮಿ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ಜಿ ಸೋಮಣ್ಣವು ಮಾತಾಡಿ ಇಂದಿನ ಯೋಜನಾಂಗ ಬ್ಯಾಡದ ಕೆಟ್ಟ ಚಟಗಳ ಹಿಂದೆ ಹೋಗದೆ ಗುರು ಹಿರಿಯವರ ಗೌರವದ ನೋಡಿಕೊಂಡು ಇಂಥ ಕಾರ್ಯಕ್ರಮಗಳ ನಡೆಸಿಕೊಂಡು ಮುಂದಿನ ಪೀಳಿಗೆಗೆ ಒಳ್ಳೆ ಸಂದೇಶ ಕೊಡಕುತ್ತ ಹೇಳಿದೋ. ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಶಿಶುಭಿವೃದ್ಧಿ ಯೋಜನೆ ಮಡಿಕೇರಿ ತಾಲೂಕು ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಡೆಯಿಂದ ಗಾಂಧಿ ಜಯಂತಿಯ ಪ್ರಯುಕ್ತ ಇದೇ ತಿಂಗಳ 20 ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ ಸಂಪಾಜಲಿ 5-16 ವರ್ಷದ ಮಕ್ಕಳಿಗೆ ಚಿತ್ರ ಬಿಡಿಸುವ ಪೈಪೋಟಿ ಏರ್ಪಾಡಾಟು. ಕೊಡಗು ಅಂಚೆ ಅಧೀಕ್ಷಕರ ಕಚೇರಿನ ಕಡೆಯಿಂದ ಇದೇ ತಿಂಗಳ 28 3:30 ಮಡಿಕೇರಿ ಅಂಚೆ ಕಚೇರಿಯಲ್ಲಿ ಅಂಚೆ ಅದಾಲತ್ ಸಭೆ ನಡೆದಿದೆ. ಅಂಚೆ ಸೇವೆಗೆ ಸಂಬಂಧಪಟ್ಟಂಗೆ ಏನಾದರೂ ತೊಂದರೆ ತಪ್ಪತ್ರೆಗೆ ಪುಕಾರಿಗೆ ಇದ್ದರೆ ಇದೇ ತಿಂಗಳ 26 ಅಂಚೆ ಅಧೀಕ್ಷಕರು ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇವಕ್ಕೆ ಕಳಿಸಿಕೊಡಕ್ಕಂತ ಅಂಚೆ ಅಧೀಕ್ಷಕರು ತಿಳಿಸೋ. 12 ಕಾವೇರಿ ನದಿ ತೀರ್ಥಯಾತ್ರೆ ಅಭಿಯಾನ ಇದೇ ತಿಂಗಳ 21 ತಲಕಾವೇರಿಯಿಂದ ಸುರಾದೆ. ಹಂಗೆ ಬರುವ ತಿಂಗಳ 13 ತಮಿಳುನಾಡಿನ ಪೂಂಪಾರ ಹತ್ರ ಕಾವೇರಿ ಮತ್ತೆ ಬಂಗಾಳಕೊಲ್ಲಿ ಸಮುದ್ರ ಸಂಗಮಲಿ ಆಖಿರಿಯಾದೆತ್ತ ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ರಾಜ್ಯ ಸಂಚಾಲಕ ಎಂಎನ್ ಚಂದ್ರಮೋಹನ್ ಅವರು ತಿಳಿಸೋ. ರಾಜ್ಯದ ಬೇರೆ ಬೇರೆ ಭಾಷಾ ಅಕಾಡೆಮಿಗಳ ಅಧಿಕಾರಾವಧಿ ಮುಕ್ತಾಯ ಆಯಿತು. ಹಂಗೆ ಕೊಡಗಲಿರುವ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತೆ ಅರೆಭಾಷೆ ಅಕಾಡೆಮಿಗಳ ಅಧಿಕಾರಾವಧಿ ಕಳೆದ ತಾರೀಕು 15ಕ್ಕೆ ಮುಗ್ದುಟ್ಟು. ಸಾರ್ವಜನಿಕ ಬ್ಯಾಂಕ್ಗಳಲ್ಲಿ ನಿವೃತ್ತಿ ವೇತನ ಕುಟುಂಬ ಪಿಂಚಣಿ ತಗೊಂಡಿರುವ ಪಿಂಚಣಿದಾರರು ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಜೀವಾಂತ ಪ್ರಮಾಣಪತ್ರನ ಕೊಡಕೂತ ಸರ್ಕಾರ ಆದೇಶ ಹೊರಡಿಸಿಟ್ಟು. ಅದರಿಂದ ಪಿಂಚಣಿ ತಗೊಂಡಿರುವ ಪಿಂಚಣಿದಾರರು ಜೀವಾಂತ ಪ್ರಮಾಣಪತ್ರನ ಕೊಡಕೂತ ಆರ್ಥಿಕ ಇಲಾಖೆನ ಜಂಟಿ ಕಾರ್ಯದರ್ಶಿಗ ತಿಳಿಸೋ. ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘ ಮಡಿಕೇರಿ ಇದರ ವರ್ಷದ ಮಹಾಸಭೆ ಇದೇ ತಿಂಗಳ ತಾರೀಕು 20ಕ್ಕೆ ಬೆಳಿಗ್ಗೆ 10:30 ಮಡಿಕೇರಿ ಬಾಲಭವನ ಸಭಾಪಾಡಲಿ ನಡೆದಿತ್ತ. ಸಂಘದ ಅಧ್ಯಕ್ಷರು ತಿಳಿಸೋ. ಕುಶಾಲನಗರ ತಾಲೂಕು ತಹಶೀಲ್ದಾರರ ಕಚೇರಿ ಸಭಾಪಾಡಲಿ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ 4 ತಾರೀಕು 19ಕ್ಕೆ ಬೆಳಿಗ್ಗೆ 10:00 ಮಾಜಿ ಸೈನಿಕರ ಮತ್ತೆ ಅವರ ಕುಟುಂಬದವರ ತೊಂದರೆ ತಾಪತ್ರನ ಸರಿ ಮಾಡಿಕೆ ಸಭೆಯನ್ನು ಕರೆದಿದ್ದು. ಆದರೆ ಇದೀಗ ಈ ಸಭೆಯ ಆಡಳಿತಾತ್ಮಕ ನ್ಯಾಯಾನಂದ ಮುಂದಕ್ಕೆ ಹಾಕೋಳು. ಮುಂದೆ ನಡೆಯುವ ಸಭೆಯ ತಾರೀಕು ಮತ್ತೆ ಹೊತ್ತುನ ಗೊತ್ತು ಮಾಡಿ ತಿಳಿಸಿವತ್ತೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸೋಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ದಕ್ಷಿಣದ ಕಾಶ್ಮೀರ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಕೊಡಗು ಜಿಲ್ಲೆ. ಹಚ್ಚ ಹಸಿರಿನ ಬನಸಿರಿ, ಧುಮ್ಮಿಕ್ಕುವ ಜಲಪಾತಗಳು, ನದಿ ನದಗಳು, ಗಿರಿ ತೊರೆ ಇಲ್ಲಿಯ ವೈಶಿಷ್ಟ್ಯ. ಇಲ್ಲಿಯ ಚೆಲುವನ್ನು ನಾವು ಹಾಗೆ ಉಳಿಸಬೇಕು. ಇಂದಿಗಾಗಿ, ನಮ್ಮ ಸುಂದರ ನಾಳೆಗಳಿಗಾಗಿ ಈ ನಿಸರ್ಗವನ್ನು ಉಳಿಸೋಣ. ದಶಕಗಳಿಂದ ಗಿಡ ಮರ ಹೆಮ್ಮರಗಳಿತ್ತು, ಈಗೆಲ್ಲಿ ಹೋಯ್ತು? ಮಾಲಿನ್ಯಕ್ಕೆ ತುತ್ತಾಯ್ತು. ಬನ್ನಿ, ಸ್ವಚ್ಛತೆಯನ್ನು ಕಾಪಾಡೋಣ, ಈ ಬಗೆಗೆ ಅರಿವು ಮೂಡಿಸೋಣ, ಜಾಗೃತರಾಗೋಣ. ಪರಿಸರದ ಮೇಲೆ ನಿಗಾ ಇಡಿ, ನಾವೆಲ್ಲ ನಾಗರಿಕರು. ನಮ್ಮ ನಾಡಿನ ಹಿರಿಮೆ ಗರಿಮೆಯ ಉಳಿವು ನಮ್ಮ ಕೈಯಲ್ಲಿದೆ. ಜೀವರಾಶಿಯ ಅಮರ ಕನಸು ಪರಿಸರದಿ ಸೊಗಸು ಸೃಷ್ಟಿಗೆ ಮಾಘ ಫಾಲ್ಗುಣ ಮಾಸ ಶಿಶಿರ ಋತು, ಜನವರಿ ಮಾರ್ಚ್ ಮಧ್ಯೆ ಹಾಲು, ತುಪ್ಪ, ಎಣ್ಣೆ, ಅಕ್ಕಿಗಳಿಂದ ತಯಾರಿಸಿದ ಆಹಾರ ಅತ್ಯುತ್ತಮ. ಶೀತ ಹೆಚ್ಚು, ಜೊತೆಗೆ ಒಣಹವೆ, ಖಾರದ ಆಹಾರ, ಕಹಿ, ಒಗರು ಪದಾರ್ಥ ವರ್ಜಿಸಿ. ತಂಪು ಪಾನೀಯ ನಿಷಿದ್ಧ. ಬಿಸಿನೀರು ಸೇವನೆ, ದೇಹಕ್ಕೆ ಅಭ್ಯಂಜನ, ವ್ಯಾಯಾಮ ಅತಿ ಉತ್ತಮ. ಉತ್ತಮ ಆಹಾರ ಪದ್ಧತಿ, ಶಿಶಿರ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಅಭಿಲಾಷಿ ಸ್ಟೋರ್ನಲ್ಲಿ ದೀಪಾವಳಿ ಮೆಗಾ ಸೇಲ್. ಸ್ಯಾಮ್ಸಂಗ್ ಕಂಪನಿಯ ಪ್ರಾಡಕ್ಟ್ಗಳನ್ನು ಖರೀದಿಸುವಾಗ ಅಪ್ ಟು 20% ಕ್ಯಾಶ್ ಬ್ಯಾಕ್. 9 kg ಮೇಲೆ ಇರುವ ಫ್ರಂಟ್ ಡೋರ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ ಮೈಕ್ರೋ ಓವನ್ ಫ್ರೀ. ಬಜಾಜ್ ಫೈನಾನ್ಸ್ ಮುಖಾಂತರ ಈಸಿ ಇಎಂಐ ಸೌಲಭ್ಯ. ಎಕ್ಸ್ಚೇಂಜ್ ಆಫರ್ಗಳು ನಿಮಗಾಗಿ. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕೇಳುಗರೆ, ಇನ್ನು ಕೆಲವೇ ನಿಮಿಷಗಳಲ್ಲಿ ತೀರ್ಥೋದ್ಭವದ ವೀಕ್ಷಕ ವಿವರಣೆಯ ನೇರ ಪ್ರಸಾರವಿದೆ. ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಡಬಲ್ ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಪೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಈಗ ಸಮಯ 7:48. ಕವೀರ ಕನ್ನಿ ಕಾವೇರಿ ನಿಮ್ನ ಗಾನಾಥ ನಾಯಕೆ, ವಸ್ತ್ರಾಣಿ ವಸ್ತ್ರ ಭೂವಸ್ತ್ರೆ ಭುಕ್ತಿ ಮುಕ್ತಿ ಪ್ರದಾಯಿನಿ, ದೇವರ್ಷಿ ಪೂಜೆ ವಿಮಲೆ ನದೀಶೆ ಪರಭಾವಿತ ನಿತ್ಯಪೂರ್ಣಿ, ಸಮಸ್ತ ಲೋಕೋತ್ತಮ ತೀರ್ಥ ಮಾತಾ, ಕಾವೇರಿ ಕಾವೇರಿ ಮಮ ಪ್ರಸೀತ. ಕೇಳುಗರಿ, ಕೊಡವರ ಕುಲಮಾತೆ, ಕೊಡಗಿನ ಆರಾಧ್ಯ ದೇವತೆ, ಕರುನಾಡಿನ ಜೀವನದಿ ಮಾತೆ ಕಾವೇರಿ ತೀರ್ಥರೂಪಿಣಿಯಾಗಿ ತನ್ನ ಭಕ್ತರಿಗೆ ತುಲಾ ಸಂಕ್ರಮಣದಂದು ದರ್ಶನ ಕೊಡುತ್ತಾಳೆ. ಈ ಪುಣ್ಯ ಮುಹೂರ್ತವನ್ನ ಭಗವದ್ಭಕ್ತರು ಶ್ರದ್ದಾಭಕ್ತಿಯಿಂದ ಸಂಭ್ರಮಿಸುತ್ತಾರೆ. ಕಾವೇರಿ ಚಂಗ್ರಾಂದಿ, ಕಾವೇರಿ ಸಂಕ್ರಮಣವೆಂದು ಆಚರಿಸುತ್ತಾರೆ, ತೀರ್ಥವನ್ನು ಪೂಜಿಸುತ್ತಾರೆ. ಇದೀಗ 7:21 ತೀರ್ಥರೂಪಿಣಿಯಾಗಿ ಕಾವೇರಿ ಆವಿರ್ಭವಿಸುವ ಶುಭ ಮುಹೂರ್ತದ ವೀಕ್ಷಕ ವಿವರಣೆಯನ್ನು ನಿಮಗೆ ಕೇಳಿಸುತ್ತಿದ್ದೇವೆ. ಬನ್ನಿ, ಶ್ರೀ ಕಾವೇರಿಯ ಮೂಲ ಸನ್ನಿಧಿ ತಲಕಾವೇರಿಗೆ ನಿಮ್ಮನ್ನು ಕರೆದೊಯ್ಯುತ್ತಿದ್ದೇವೆ. ಆತ್ಮೀಯ ಕೇಳುಗರೆ, ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ಹಾಗೆ ಪವಿತ್ರ ಕಾವೇರಿ ಸಂಕ್ರಮಣದ ಶುಭಾಶಯಗಳು. ಕೊಡಗಿನ ಆರಾಧ್ಯ ದೇವತೆ, ಕೊಡವರ ಕುಲಮಾತೆ, ಭಾರತದ ಸಿರಿದೇವಿ ಶ್ರೀಮಾತೆ ಕಾವೇರಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅಂದ್ರೆ 7:21 ತೀರ್ಥರೂಪಿಣಿಯಾಗಿ ಕಾಣಿಸಿಕೊಳ್ಳಲಿದ್ದಾಳೆ. ಭಕ್ತರಿಗೆ ದರ್ಶನ ನೀಡುವುದಕ್ಕೆ, ತನ್ನ ತವರು ಮನೆಗೆ ಬರ್ತಾ ಇರುವಂತಹ ಕಾವೇರಿಯನ್ನು ಸ್ವಾಗತಿಸುವುದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ತಲಕಾವೇರಿಯ ಈ ಪುಣ್ಯ ಸನ್ನಿಧಿಯಲ್ಲಿ ಭಕ್ತಾದಿಗಳು ನೆರೆದಿದ್ದಾರೆ. ಈ ವೀಕ್ಷಕರಣಿಯ ಹಿನ್ನೆಲೆಯಲ್ಲಿ ನೀವು ಇಲ್ಲಿ ಸೇರುವಂತಹ ಭಕ್ತಾದಿಗಳ ಭಕ್ತಿ ಅದರ ಘೋಷವನ್ನ ಆಲಿಸ್ತಾ ಇದ್ದೀರಿ. ತಲಕಾವೇರಿಯ ಈ ಒಂದು ಜಾತ್ರೆ, ಈ ವಿಶೇಷವಾದಂತಹ ಉತ್ಸವ ಎನ್ನುವಂಥದ್ದು ಕೇವಲ ತಲಕಾವೇರಿಗೆ ಮಾತ್ರ ಅಲ್ಲ, ಭಾಗಮಂಡಲ ಅಲ್ಲಿಯ ತ್ರಿವೇಣಿ ಸಂಗಮ ಹಾಗೆ ತಲಕಾವೇರಿಯಂತಹ ಈ ಒಂದು ಪವಿತ್ರ ಕ್ಷೇತ್ರ, ಈ ಎಲ್ಲ ಕಡೆಗಳಲ್ಲೂ ಕೂಡ ಒಂದು ಭಕ್ತಿ ಪುರಸ್ಕರವಾದಂತಹ ಒಂದು ವಾತಾವರಣವನ್ನ, ರೋಮಾಂಚನಕಾರಿಯಂತಹ ವಾತಾವರಣವನ್ನ ನಿರ್ಮಾಣ ಮಾಡಿದೆ ಅಂತ ಅಪೂರ್ವ ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಭಾಗಮಂಡಲ ಭಗವಂಡೇಶ್ವರ ದೇವಸ್ಥಾನ ಹಾಗೆ ಅದರ ಸಮೀಪದಲ್ಲಿರುವಂತಹ ತ್ರಿವೇಣಿ ಸಂಗಮ, ಆ ಪ್ರದೇಶದಲ್ಲಿಯೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಜಮಾಯಿಸಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ತೀರ್ಥರೂಪಿಣಿಯಾಗಿ ಈ ತಲಕಾವೇರಿ ಪುಣ್ಯಕ್ಷೇತ್ರದಲ್ಲಿ ಕಾವೇರಿ ಮಾತೆ ಭಕ್ತರಿಗೆ ದರ್ಶನ ನೀಡುವ ಕಾರಣ ತಲಕಾವೇರಿ ಕ್ಷೇತ್ರದಲ್ಲಿ ಭಕ್ತಾದಿಗಳು ಬಹಳ ಸಂಖ್ಯೆಯಲ್ಲಿ, ವಿಪುಲ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಭಾಗಮಂಡಲ ಹಾಗೆ ತಲಕಾವೇರಿ ಈ ಎರಡೂ ಕಡೆಗಳಲ್ಲೂ ನೋಡಿದ್ರೆ ಸುಮಾರು 10,000-20,000 ಜನ ಇಲ್ಲಿ ಜಮಾಯಿಸಿರುವಂತಹ ದೃಶ್ಯವನ್ನ ನಾವು ಕಾಣ್ತಾ ಇದ್ದೇವೆ. ತಲಕಾವೇರಿಯ ಈ ಪುಣ್ಯಕ್ಷೇತ್ರದ ಈ ಸನ್ನಿಧಿಯಲ್ಲಿ, ಕಾವೇರಿಯ ಸನ್ನಿಧಿಯಲ್ಲಿ ಭಕ್ತಿಪೂರ್ವಕವಾಗಿ ಕಾವೇರಿ ಮಾತೆಯನ್ನ ಬರಮಾಡಿಕೊಳ್ಳುವುದಕ್ಕೆ ಅರ್ಚಕರು ಈಗಾಗಲೇ ತೀರ್ಥಕುಂಡದ ಸುತ್ತ ವಿಶೇಷವಾದಂತಹ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ತೀರ್ಥಕುಂಡದ ಮುಂಭಾಗದಲ್ಲಿರುವಂತಹ ಸರೋವರ ಅರ್ಧ ಇಕ್ಕೆಲದಲ್ಲೂ ಕೂಡ ಕೊಡಗಿನ ಹಾಗೆ ಕೊಡಗಿನ ಹೊರಗಡೆಯಿಂದ ಬಂದಂತಹ ಎಲ್ಲ ಜನಸಮುದಾಯಗಳು ಕೂಡ, ಯಾವುದೇ ಜಾತಿ ಮತ ಪಂಥ ಯಾವುದೇ ರೀತಿಯ ತಾರತಮ್ಯ ಭೇದ ಭಾವ ಇಲ್ಲದೆ ಏಕ ಭಾವದಿಂದ ಇಲ್ಲಿ ಜನ ಜಮಾಯಿಸಿರುವಂತಹ ದೃಶ್ಯವನ್ನ ಕಾಣ್ತಾ ಇದ್ದೇವೆ. ಭಕ್ತಾದಿಗಳು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಆಗಮಿಸುವಂತಹ ಕಾವೇರಿ ಮಾತೆಯನ್ನು ನಿರೀಕ್ಷಿಸ್ತಾ ಇದ್ದಾರೆ. ಮುಂದೆ ಕಾವೇರಿ ಮಾತೆಯ ಆರಾಧನೆ ಅದು ಕೇವಲ ಇವತ್ತು ಒಂದು ದಿವಸದ ಆರಾಧನೆಯಲ್ಲ, ಒಂದು ವರ್ಷದ ಆರಾಧನೆಯಲ್ಲ, ಶತಮಾನಗಳಿಂದ ಅದು ಅನೂಚನವಾಗಿ ನಡೆದು ಬಂದಂತಹ ಒಂದು ಆರಾಧನೆ. ದಕ್ಷಿಣ ಗಂಗೆ, ಕರ್ನಾಟಕದ ಕುಲದೇವತೆ, ತಮಿಳುನಾಡಿನ ಭಾಗ್ಯಲಕ್ಷ್ಮಿ, ಕಲಿಕಲ್ಮಷ ನಾಶಿನಿ, ಪುನ್ನರ ಕೊಳೆ, ಹೀಗೆ ಹಲವು ಹೆಸರುಗಳಿಂದ ಕಾವೇರಿ ಮಾತೆಯನ್ನ ಸ್ತುತಿಸುವುದನ್ನ ಹಾಗೆ ಆರಾಧಿಸುವುದನ್ನ ನಾವು ಕರ್ನಾಟಕದಲ್ಲಿ ಮುಖ್ಯವಾಗಿ ಕೊಡಗಿನಲ್ಲಿ ಕಾಣ್ತಾ ಇದ್ದೇವೆ. ಕಾವೇರಿ ನದಿ ಎಲ್ಲೆಲ್ಲೋ ಜಲರೂಪಿಣಿಯಾಗಿ ಹರಿತಾಳೋ ಅಲ್ಲೆಲ್ಲ ದೇವಸ್ಥಾನ, ಆ ನದಿಯ ಇಕ್ಕೆಲಗಳನ್ನು ಕೂಡ ಪುಣ್ಯ ಕ್ಷೇತ್ರಗಳು, ಚರ್ಚ್ ಇರಬಹುದು, ಮಸೀದಿ ಇರಬಹುದು, ಯಾವುದೇ ಜಾತಿ ಮತ ಪಂಥಗಳ ಭೇದ ಭಾವ ಇಲ್ಲದೆ ಆರಾಧನಾ ಕೇಂದ್ರಗಳು ಬೆಳೆದಿರುವುದನ್ನು ನಾವು ಕಾಣಬಹುದು. ಹಾಗೆ ಕಾವೇರಿ ನದಿ ಹರಿಯುವ ಸ್ಥಳಗಳಲ್ಲಿ ಹಲವು ಜಲಪಾತಗಳು, ಆಮೇಲೆ ಕಾವೇರಿ ನದಿಯ ನೀರನ್ನೇ ಆಶ್ರಯಕ್ಕೆ ಬೆಳೆದಂತಹ ಹಲವು ಭೂತೋಟಗಳು, ವೃಂದಾವನಗಳನ್ನು ಕೂಡ ನಾವು ಕಾಣ್ತೇವೆ. ಹೀಗೆ ಎಲ್ಲೆಲ್ಲ ಕಾವೇರಿ ನದಿ ಹರಿತಾಳೋ ಆ ನದಿಯ ಈ ಕೆಲಗಳನ್ನು ಕೂಡ ಸಸ್ಯ ಶ್ಯಾಮಲೆಯಾಗಿ ಕಾವೇರಿ ಮಾಡಿದ್ದಾಳೆ, ಜನರ ಬದುಕಿಗೆ ಆಕೆ ಆಶ್ರಯದಾತಿ ಆಗಿದ್ದಾಳೆ ಎನ್ನುವುದನ್ನ ನಾವು ಬಹಳಷ್ಟು ವರ್ಷಗಳಿಂದ ನೋಡ್ತಾ ಬರ್ತಾ ಇದ್ದೇವೆ. ಬಂಧುಗಳೇ, ಕಾವೇರಿ ತೀರ್ಥೋದ್ಭವ ಈ ಬಾರಿ 7:21 ಅಂತ ಜ್ಯೋತಿಷ್ ಶಾಸ್ತ್ರಜ್ಞರು ನಿಗದಿಪಡಿಸಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಸಾಕಷ್ಟು ಬಾರಿ ರೇಡಿಯೋ ಕೇಳ್ತಾ ಇರುವಂತಹ ಈ ಕ್ಷಣದಲ್ಲಿ ನೀವು ರೇಡಿಯೋ ಕೇಳ್ತಾ ಇರುವಂತಹ ಭಕ್ತಾದಿಗಳು ಭಾಗಮಂಡಲ ಹಾಗೆ ಪುಣ್ಯಕ್ಷೇತ್ರವಾದಂತಹ ಈ ತಲಕಾವೇರಿಗೆ ಬಂದಿರಬಹುದು. ಜಿಲ್ಲಾ ಕೇಂದ್ರವಾದಂತಹ ಮಡಿಕೇರಿಯಿಂದ 39 ಕಿಲೋಮೀಟರ್ ದೂರದಲ್ಲಿ ಭಾಗಮಂಡಲ ಇದೆ. ಭಾಗಮಂಡಲದಿಂದ 8 ಕಿಲೋಮೀಟರ್ ದೂರಕ್ಕೆ ಇರುವಂತದ್ದೇ ತಲಕಾವೇರಿ ಪುಣ್ಯಕ್ಷೇತ್ರ. ಹೀಗೆ ಜಿಲ್ಲಾ ಕೇಂದ್ರದಿಂದ ಸುಮಾರು 47 ಕಿಲೋಮೀಟರ್ ದೂರವನ್ನ ಕ್ರಮಿಸಿದೆ ನಿಮಗೆ ಪುಣ್ಯಕ್ಷೇತ್ರವಾದಂತಹ ಈ ತಲಕಾವೇರಿ ಕ್ಷೇತ್ರ ಸಿಗ್ತದೆ. ಕಾವೇರಿ ಉಗಮಿಸಿತ್ತು, ಜನ್ಮ ತಾಳಿದ್ದು ಪವಿತ್ರ ಕುಂಡಿಕೆಯಲ್ಲಿ, ಅದು ಬ್ರಹ್ಮಗಿರಿಯ ತಪ್ಪಲಲ್ಲಿರುವಂತಹ ಒಂದು ಪವಿತ್ರ ಕುಂಡಿಕೆ. ಬ್ರಹ್ಮಗಿರಿ ವಿಶೇಷವಾದಂತಹ ಒಂದು ಬೆಟ್ಟ, ಬ್ರಹ್ಮಗಿರಿಯ ಸ್ಥಳದಲ್ಲಿ ಜನಿಸಿದಂತಹ ಕಾವೇರಿ. ಮುಂದೆ ಅವಳು ಚೀರಂಗಾಲ ಆ ಪ್ರದೇಶವನ್ನು ಕ್ರಮಿಸಿ ಭಾಗಮಂಡಲ ಸೇರ್ತಾಳೆ. ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಎನ್ನುವಂತಹ ಬಹಳ ಪುಣ್ಯಕ್ಷೇತ್ರ ಇರುವಂತಹ ಯಾತ್ರಾರ್ಥಿಗಳಿಗೆಲ್ಲವೂ ಕೂಡ ಬಹಳ ಆಕರ್ಷಣದಾಯಕವಾದಂತಹ ಹಾಗೆ ಪುಣ್ಯಪ್ರದಾಯಕವಾದಂತಹ ಪುಣ್ಯಕ್ಷೇತ್ರ ಇರುವುದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ನೀವು ಕೂಡ ಇಲ್ಲಿ ಬಂದವರು ಇಲ್ಲಿ ವಿಶೇಷವಾದಂತಹ ಆರಾಧನೆಯನ್ನ ಸಲ್ಲಿಸಿರಬಹುದು. ತ್ರಿವೇಣಿ ಸಂಗಮದಲ್ಲಿ ತ್ರಿವೇಣಿ ಅಂದ್ರೆ ಮೂರು ನದಿಗಳು ಸಂಗಮಿಸುವಂತಹ ಸ್ಥಳ, ಒಂದು ಕಾವೇರಿ, ಇನ್ನೊಂದು ಕನಿಕಾ ನದಿ, ಮತ್ತೊಂದು ಅಂತರ್ವಾಹಿನಿಯಾಗಿ ಹರಿಯುವಂತಹ ಸುಜ್ಯೋತಿ ನದಿ. ಹೀಗೆ ಕನಕೆ ಸುಜ್ಯೋತಿ ಅವರ ಜೊತೆ ಸೇರಿದಂತಹ ಕಾವೇರಿ, ಮುಂದೆ ಆಕೆ ಕೋರಂಗಾಲ, ಹರಿಶ್ಚಂದ್ರಪುರ, ಪಾಲೂರು ಮಾರ್ಗವಾಗಿ ಹರಿತಾಳೆ. ಅದನ್ನೂ ಕೂಡ ತಲಕಾವೇರಿ ಬಳಿಕ ಬಹಳ ವಿಶೇಷವಾದಂತಹ ಪುಣ್ಯಕ್ಷೇತ್ರ ಅಂತಂದ್ರೆ ಅದು ಭಾಗಮಂಡಲ ದಕ್ಷಿಣ ಪ್ರಯಾಗ ಕ್ಷೇತ್ರ ಅಂತ ಹೆಸರುವಾಸಿಯಾದಂತಹ ಒಂದು ಸ್ಥಳ. ಹರಿಶ್ಚಂದ್ರಪುರ, ಪಾಲೂರು ಈ ಊರುಗಳನ್ನು ಕ್ರಮಿಸಿ ಮುಂದೆ ಹೋದಂತಹ ಕಾವೇರಿ ಮಾತೆ ಅಲ್ಲಿ ಬಲಮುರಿ ಎನ್ನುವಂತಹ ಸ್ಥಳವನ್ನ ಸೇರ್ತಾಳೆ. ಆ ಬಲಮುರಿ ಎನ್ನುವಂಥದ್ದು ಬಹಳ ಐತಿಹಾಸಿಕವಾಗಿ ಕಾವೇರಿ ಕಥೆಯಲ್ಲಿ, ಹಾಗೆ ಕೊಡಗಿನ ಜನರ ಕೊಡವರ ಆರಾಧನೆ ದೃಷ್ಟಿಯಿಂದ, ಪದ್ಧತಿ ಪರಂಪರೆಯ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ಒಂದು ಸ್ಥಳ. ಚಂದ್ರವರ್ಮ ರಾಜನ ವಂಶಸ್ಥರು ಆ ಬಲಮುರಿ ಸ್ಥಳದಲ್ಲಿ, ಬಲಮುರಿ ಎನ್ನುವಂತಹ ಬಲಂಬುರಿ ಅಥವಾ ಬಲಮುರಿ ಎನ್ನುವಂತಹ ಸ್ಥಳದಲ್ಲಿ ಅವರು ನದಿ ತಟದಲ್ಲಿ ಸ್ನಾನ ಮಾಡ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ನದಿಯ ನೀರಿನ ರಭಸಕ್ಕೆ ಅಲ್ಲಿ ಸೇರಿದಂತಹ ಹೆಮ್ಮಕ್ಕಳ ಸೀರೆಯ ಸೆರಗು ಅದು ಹಿಮ್ಮುಖವಾಯಿತು. ಹಾಗಾಗಿ ಮುಂದೆಯೂ ಕೂಡ ಕಾವೇರಿಯ ಅನುಗ್ರಹ, ಆಕೆಯ ಆಶೀರ್ವಾದದಿಂದ ಕೊಡವ ಹೆಣ್ಮಕ್ಕಳು, ಕೊಡವತಿಯರು ತಮ್ಮ ಸೀರೆಯನ್ನ ಹಿಂದೆ ನೆರಿಗೆ ಹಾಕಿ ಉಡುವಂತಹ ಒಂದು ಪದ್ಧತಿಯೇ ಅವತ್ತಿನಿಂದ ರೂಢಿಗೆ ಬಂತು ಎನ್ನುವಂತಹ ಒಂದು ಐತಿಹಾಸಿಕ ಮಹತ್ವ ಉಳ್ಳುವಂತಹ ಸಂಗತಿಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬಹುದು. ಹೀಗೆ ಹರಿಶ್ಚಂದ್ರಪುರ, ಪಾಲೂರು, ಬಲಮುರಿಯನ್ನ ಕ್ರಮಿಸಿ ಮುಂದೆ ಬೇತ್ರಿ, ಅಲ್ಲಿ ಸೇತಿ ಇರುವಂತದನ್ನ ನೀವೆಲ್ಲರೂ ಕೂಡ ನೋಡಿರಬಹುದು ಬೇತ್ರಿ. ಹಾಗೆ ಗುಹಿಯಾ, ಅಲ್ಲಿ ಅಗಸ್ತೇಶ್ವರ ದೇವಾಲಯ ಇದೆ. ಮೇಲುಹುದಿಕೇರಿ, ಶ್ರೀರಂಗ ಸಮುದ್ರ, ವಿಶಾಲ ನಗರ, ಊಡಿಗೆ, ಊಡಿಗೆ ಮುಂದೆ ಆರಣಿಯಲ್ಲಿ ಕಾವೇರಿ ನದಿಗೆ ಬಹಳ ದೊಡ್ಡದಾದಂತಹ ಅಣೆಕಟ್ಟನ್ನ ಕಟ್ಟಿ ಕೃಷಿಕರಿಗೆಲ್ಲರಿಗೂ ಕೂಡ ಪ್ರಯೋಜನ ಆಗುವಂತಹ ಕೆಲಸವನ್ನ ಮಾಡಿದ್ದನ್ನ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಅನಂತರ ಕಣಿವೆ, ಶಿರಂಗಾಲ, ರಾಮನಾಥಪುರ, ಹಾಗೆ ಚುಂಚನಕಟ್ಟೆ, ಕನ್ನಂಬಾಡಿ ಕಟ್ಟೆಯನ್ನು ಸೇರ್ತಾಳೆ. ಮೈಸೂರಿನ ಕನ್ನಂಬಾಡಿ ಕಟ್ಟೆಯಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣ ಮಾಡಿ ಎಷ್ಟೊಂದು ರೈತರಿಗೆ ಪ್ರಯೋಜನ ಆಗಿದೆ ಎನ್ನುವುದು ನಮಗೆಲ್ಲರಿಗೂ ಕೂಡ ಗೊತ್ತು. ಬಂಧುಗಳೆ, ಕಾವೇರಿ ಮುಂದೆ ರಂಗನತಿಟ್ಟು ಶ್ರೀನರಸೀಪುರ, ಶ್ರೀನರಸೀಪುರ ಅಂದ್ರೆ ತಿರುಮಕೂಡಲು ನರಸೀಪುರ, ಆ ಹಾದಿಯಾಗಿ ಆ ಊರನ್ನು ಕ್ರಮಿಸಿ ಮುಂದಕ್ಕೆ ಕೊಳ್ಳೇಗಾಲ, ಶಿವನ ಸಮುದ್ರ, ಮೇಕೆದಾಟು, ಹೀಗೆ 45 ಕಿಲೋಮೀಟರ್ ಅಲ್ಲಿಂದ ಮುಂದೆ ಸಾಗಿದೆ ತಮಿಳುನಾಡನ್ನ ಸೇರ್ತಾಳೆ. ತಮಿಳುನಾಡಿನಲ್ಲೂ ಕೂಡ ಹಲವು ಊರುಗಳನ್ನ ಆಕೆ ಸಸ್ಯ ಸಮೃದ್ಧಗೊಳಿಸಿ ಅನಂತರ ಬಂಗಾಳ ಕೊಲ್ಲಿಯ ಪೂಂಪುಹಾರು ಎನ್ನುವ ಸ್ಥಳದಲ್ಲಿ ಆಕೆ ಸಮುದ್ರವನ್ನು ಸೇರ್ತಾಳೆ. ಬಂಧುಗಳೇ, ಈಗ ನಾವು ಯಾವ ಒಂದು ಪುಣ್ಯಕ್ಷೇತ್ರದಲ್ಲಿ, ತಲಕಾವೇರಿಯ ಪುಣ್ಯಕ್ಷೇತ್ರದಲ್ಲಿ ತೀರ್ಥ ತುಂಬಿಕೆಯ ಒಂದು 6-7 ಅಡಿಗಳ ಅಂತರದಲ್ಲಿ ನಿಂತು ಈ ವೀಕ್ಷಕರಣೆಯನ್ನು ಕೊಡ್ತಾ ಇದೀವಿ. ಈ ತೀರ್ಥ ತುಂಬಿಕೆಯಲ್ಲಿ ಜನ್ಮ ಕಳೆದಂತಹ ಕಾವೇರಿ ಕ್ರಮಿಸ್ತಾ ಕ್ರಮಿಸ್ತಾ ಸುಮಾರು 765 ಕಿಲೋಮೀಟರ್ಗಳನ್ನ ಕ್ರಮಿಸಿ ಆಕೆ ಬಂಗಾಳ ಕೊಲ್ಲಿಯನ್ನ ಸೇರ್ತಾಳೆ. ಆ ಮೂಲಕ ಇಡೀ ನಾಡನ್ನ ಆಕೆ ಸಮೃದ್ಧಗೊಳಿಸಿದ್ದಾಳೆ. ಈ ಸಂದರ್ಭದಲ್ಲಿ ನಾವು ಕಾವೇರಿಯ ವಿಶೇಷತೆ ಏನು, ಕಾವೇರಿ ಈ ರೀತಿಯಲ್ಲಿ ನದಿ ರೂಪದಲ್ಲಿ ಹರಿಯುವುದಕ್ಕೆ ಏನ್ ಕಾರಣ ಎನ್ನುವಂತಹ ಪೌರಾಣಿಕವಾದಂತಹ ಕಥೆಯನ್ನು ಕೂಡ ಅತ್ಯುತ್ತಮವಾಗಿ ಹೇಳುವುದು ತೀರಾ ಅಗತ್ಯ. ಬ್ರಹ್ಮಗಿರಿಯ ತಪ್ಪಲದಲ್ಲಿ 7 ಋಷಿಗಳು 7 ಋಷಿಗಳು ತಪಸ್ಸು ಮಾಡ್ತಾ ಇದ್ರಂತೆ. ಅಲ್ಲಿ ಕವೇರ ಮಹರ್ಷಿ ಕೂಡ ಒಬ್ಬ. ಆ ಕವೇರ ಮಹರ್ಷಿಗೆ ಬಹುಕಾಲ ಮಕ್ಕಳಿರಲಿಲ್ಲ. ಅವನು ಬ್ರಹ್ಮನನ್ನು ಕುರಿತು ವಿಶೇಷವಾಗಿ ತಪಸ್ಸನ್ನು ಮಾಡ್ತಾನೆ. ಬ್ರಹ್ಮ ತನ್ನ ಮಗಳಾದಂತಹ ಲೋಪಾಮುದ್ರೆಯನ್ನು, ಲಕ್ಷ್ಮಿಯ ಅಂಶಜಾತಿಯಾದಂತಹ ಲಕ್ಷ್ಮಿ ನೋಡಿ, ಸಂಪತ್ತಿನ ಅಂಶದಿಂದ ಜನಿಸಿದವಳು ಲೋಪಾಮುದ್ರೆ, ಸಂಪತ್ತಿನ ಅಧಿದೇವತಿಯಾದಂತಹ ಲಕ್ಷ್ಮಿಯ ಅಂಶದಿಂದ ಹುಟ್ಟಿದಂತಹ ಲೋಪಾಮುದ್ರೆಯನ್ನ ಬ್ರಹ್ಮ ಕವೇರ ಮಹರ್ಷಿಗೆ ಕೊಡ್ತಾನೆ. ಕವೇರ ಮಹರ್ಷಿ ಲೋಪಾಮುದ್ರೆಯನ್ನ ಸಾಕುವ ಸಂದರ್ಭದಲ್ಲೇ ಲೋಪಾಮುದ್ರೆ ಹೇಳ್ತಾಳೆ, ನಾನು ನದಿಯಾಗಿ ಹರಿದು ಲೋಪೋಪಕರಣಿಯಾಗಿ ಜನರಿಗೆ ಪ್ರಯೋಜನ ಆಗುವಂತಹ ಕೆಲಸವನ್ನು ಮಾಡುವುದಕ್ಕೆ ಅಪೇಕ್ಷಿಸುತ್ತೇನೆ ಅಂತ. ನಿನ್ನ ಇಚ್ಛೆಯಂತೆ ಅದು ನಡೆಯಲಿ ಮಗಳೇ ಅಂತ ಕವೇರ ಮಹರ್ಷಿಯು ಕೂಡ ಹಾರೈಸ್ತಾನೆ ತನ್ನ ಮಗಳನ್ನ. ಕಾಲಾಂತರದಲ್ಲಿ ಕವೇರ ಮಹರ್ಷಿ ಅವನು ಸ್ವರ್ಗಸ್ಥನಾಗ್ತಾನೆ. ಮುಂದೊಂದು ದಿನ ಉತ್ತರಾಪದಿಂದ, ಉತ್ತರ ಆರ್ಯಾವ್ರತದಿಂದ ದಕ್ಷಿಣಾವ್ರತಕ್ಕೆ, ದಕ್ಷಿಣ ಭಾಗಕ್ಕೆ, ದಕ್ಷಿಣಾಪಥಕ್ಕೆ ಮಹಿಮಾನ್ವಿತರಾದಂತಹ ಅಗಸ್ತ್ಯ ಮಹರ್ಷಿಯ ಆಗಮನವಾಗುತ್ತೆ. ಅಗಸ್ತ್ಯ ಮಹರ್ಷಿಗಳು ದಕ್ಷಿಣಾಪಥಕ್ಕೆ ಬಂದಾಗ ಬ್ರಹ್ಮಗಿರಿ ಪರ್ವತ ಶ್ರೇಣಿಯಲ್ಲಿ 7 ಋಷಿಗಳು 7 ಋಷಿಗಳು ಅವರು ಅಲ್ಲಿ ತಪಸ್ಸು ಮಾಡ್ತಾ ಇರುವಂತಹ ಸನ್ನಿವೇಶವನ್ನು ನೋಡ್ತಾರೆ. ಅಲ್ಲಿ ತಪಸ್ಸಾಧನೆಯಲ್ಲಿ ಲೋಪಾಮುದ್ರೆಯು ಕೂಡ ಮಗ್ನಳಾಗಿರ್ತಾಳೆ. ಲೋಪಾಮುದ್ರೆಯನ್ನು ನೋಡಿದಂತಹ ಅಗಸ್ತ್ಯ ಮಹರ್ಷಿಗಳಿಗೆ ಮುಂದೆ ತಾನು ಈಕೆ ಮದುವೆ ಆಗ್ತೇನೆ, ಅವಳು ನದಿಯಾಗಿ ಹರಿತಾಳೆ ಅಂತ ಅವರ ಅತೀಂದ್ರಿಯ ಶಕ್ತಿಯಿಂದ ಅವರು ತಿಳ್ಕೊಳ್ತಾರೆ. ಮುಂದೆ ಲೋಪಾಮುದ್ರಿಯು ಸಮ್ಮತಿಸಿದ ಪ್ರಕಾರ ಅಗಸ್ತ್ಯ ಮತ್ತು ಲೋಪಾಮುದ್ರಿಗೆ ವಿವಾಹವಾಗ್ತದೆ. ಆದ್ರೆ ಲೋಪಾಮುದ್ರೆ ಒಂದು ಷರತ್ತನ್ನ ಹಾಕಿರ್ತಾಳೆ, ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಾತನ್ನ ಅತಿಕ್ರಮಿಸಿ ಮೀರಿ ತಾವು ಹೋಗಬಾರದು ಅಂತ. ಆ ಪ್ರಕಾರ ಅಗಸ್ತ್ಯ ಮಹರ್ಷಿ ಲೋಪಾಮುದ್ರಿಗೆ ವಿವಾಹವಾಗ್ತದೆ. ಆದ್ರೆ ವಿವಾಹವಾದ ಸ್ವಲ್ಪ ಸಮಯದಲ್ಲಿ ಒಂದು ಸಂದರ್ಭದ ಮುಂಜಾನೆ ಹೊತ್ತು ಅಗಸ್ತ್ಯ ಮಹರ್ಷಿ ಲೋಪಾಮುದ್ರೆಯನ್ನು, ಅರ್ಥಾತ್ ಕವೇರ ಮಹರ್ಷಿ ಮಗಳಾದಂತಹ ಕಾವೇರಿಯನ್ನು ತನ್ನ ಸಮಂಡಲದಲ್ಲಿ ಪ್ರತಿಬಂಧಿಸಿ ಸಮೀಪದ ಕನ್ನಿಕಾ ನದಿಗೆ ಸ್ನಾನಕ್ಕೆ ಹೋಗಿರ್ತಾನೆ. ಯಾವಾಗ ಕನ್ನಿಕಾ ನದಿಯತ್ತ ಸ್ನಾನಕ್ಕೆ ಹೋದನೋ ತನ್ನ ಪತಿ ತನ್ನ ಮಾತನ್ನು ಮೀರಿದ ಅಂತ ಕೋಪಗೊಳ್ತಾಳೆ ಕಾವೇರಿ. ಆ ಪ್ರಕಾರ ತನ್ನ ಮಾತನ್ನ ಉಲ್ಲಂಘಿಸಿದಕ್ಕಾಗಿ ಕಾವೇರಿ ಆ ಕಮಂಡಲಿಯಿಂದ ಹೊರಬಂದು ಈಗ ಯಾವುದು ತೀರ್ಥ ಕುಂಡಿಕೆ ಅಂತ ಕರಿತೀಯೋ ಆ ತೀರ್ಥಕುಂಡದಲ್ಲಿ ಅವರು ಸೇರಿಕೊಳ್ತಾಳೆ. ತೀರ್ಥಕುಂಡವನ್ನು ಸೇರಿದಂತಹ ಕಾವೇರಿ ಜಲರೂಪಿಣಿಯಾಗಿ ಪಕ್ಕದ ಸರೋವರವನ್ನು ಸೇರ್ತಾಳೆ. ಆ ಸರೋವರದೇ ಮತ್ತೆ ಬಲಬಾದಿ ಬದಿಯಿಂದ ಅವಳ ಅಂತರ್ವಾಹಿನಿಯಾಗಿ ಆಕೆ ಮುಂದೆ ಹರಿತಾಳೆ. ಆಕೆ ಮುಂದೆ ಹೋದ ಸ್ಥಳವೇ ನಾಗತೀರ್ಥ. ಹೀಗೆ ಅವಳ ನದಿ ರೂಪಿಯಾಗಿ ಹರಿದು ಮುಂದೆ ಸಮುದ್ರವನ್ನು ಸೇರುವಂತಹ ನದಿಯನ್ನ ಪುರಾಣ ಬಂಧುಗಳೇ, ಇಂತಹ ಕಾವೇರಿಯನ್ನ ಬಹಳ ಪ್ರಾಚೀನ ಕಾಲದಿಂದ ಕೂಡ ಎಲ್ಲರೂ ಕೂಡ ಕೇವಲ ಕೊಡಗಿನ ಜನತೆ ಅಂತ, ಕೊಡಗಿನ ಎಲ್ಲ ಜನಾಂಗ ಬಾಂಧವರು ಕೂಡ ಬಹಳ ಭಕ್ತಿಪೂರ್ವಕವಾಗಿ ಆರಾಧಿಸ್ತಾ ಬಂದಿದ್ದಾರೆ. ಬಹಳ ಪ್ರಾಚೀನ ಕಾಲದಿಂದ ಕವಿಗಳು ಕೂಡ ಕಾವೇರಿ ಮಹಿಮೆಯನ್ನು ಕೊಂಡಾಡಿದನ್ನ ನಾವು ಕಾಣಬಹುದು. ನಮ್ಮ ಕನ್ನಡದ ಆದಿಕವಿಯಾದಂತಹ ಕವಿರಾಜಮಾರ್ಗ ಕೃತಿಯನ್ನು ಬರೆದಂತಹ ಶ್ರೀ ವಿಜಯನಿ ಕಾವೇರಿಯಿಂದಂ ಆ ಗೋದಾವರಿ ನಿರ್ಪನಾಡದ ಕನ್ನಡದು ಅಂತ ಕೊಂಡಾಡ್ತಾನೆ. ಹಾಗೆ ಕಾವೇರಿ ಧರಾಕಾಮಧೇನು ಅಂತ ಷಡಕ್ಷರ ಕವಿ ಹೇಳ್ತಾನೆ. ಕಾವೇರಿ ಸರ್ವ ಜನೋಪಕಾರಿ ಅಂತ ಗೋವಿಂದ ಕವಿ ಹೇಳ್ತಾನೆ. ಇದು ಅಗಸ್ತ್ಯನ ತಪದ ಮನೆ, ಕಾವೇರಿ ತಾಯ ತೌರ್ಮನೆ ಅಂತ ಎಲ್ಲಿ ಭೂತನ ದೇವಸನ್ನಿಧಿ ಎನ್ನುವ ಪದ್ಯವನ್ನ ಬರೆದಂತಹ ಪಂಡಿ ಮಂಗೇಶ್ವರಯ್ಯ ಕೊಡ್ತಾರೆ. ಒಳಗಿನ ಹೆಮ್ಮೆಯ ಕವಿ ಅಪ್ಪಚ್ಚ ಕವಿಯವರು ಕಾವೇರಮ್ಮೆ ದೇವಿ ತಾಯಿ ಕಾಪಾಡೆಂಗಳ ಭಾವ ಬಟ್ಟೆ ಕಾಟಿ ತಂದು ಚಾಚ ದೇವಿನಿ ಅಂತ ಕೊಂಡಾಡಿದ್ದಾರೆ. ಅಂಬಿಗೆ ಸುಖ ಮಾಡು ಈ ಜಗತ್ತು ಅಂತ ಅಪ್ಪಚ್ಚ ಕವಿಯವರು ಕೊಂಡಾಡಿದ್ದಾರೆ. ನಾವೆಲ್ಲರೂ ಕೊಡುತ್ತೇವೆ ಬಂಧುಗಳೇ. ಇನ್ನೇನು ನಾಲ್ಕೈದು ನಿಮಿಷಗಳಲ್ಲಿ ಕಾವೇರಿ ತೀರ್ಥರೂಪಿಣಿಯಾಗಿ ಈ ಪುಣ್ಯ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕಿದ್ದಾಳೆ. ಇವತ್ತಿನ ಈ ವಿಶೇಷ ಜಾತ್ರೆಗೆ ಕೊಡಗು ಜಿಲ್ಲಾಡಳಿತ ಹಾಗೆ ಎಲ್ಲ ಇಲಾಖೆಗಳು ಕೂಡ ವಿಶೇಷವಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಲೋಕೋಪಯೋಗಿ ಇಲಾಖೆ ಇರಬಹುದು, ಆಹಾರ ಮತ್ತು ನಾಗರಿಕ ಪೂರೈಕೆ ಇರಬಹುದು, ಅಲ್ಲಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಬಹಳ ಸುವ್ಯವಸ್ಥವಾಗಿ ಮಾಡ್ತಾ ಇದ್ದಾರೆ. ದೂರದ ಊರುಗಳಿಂದ ಕೊಡಗಿನಿಂದ ಹೊರಗಡೆಯಿಂದ ಬಂದಂತಹ ಭಕ್ತಾದಿಗಳು ಕೂಡ ಭಾಗಮಂಡಲದಲ್ಲಿ ತನ್ನ ಖಾಸಗಿ ವಾಹನವನ್ನು ನಿಲ್ಲಿಸಿ ತಮ್ಮ ಅವರು ಸರ್ಕಾರಿ ವಾಹನಗಳಲ್ಲಿ ಸರ್ಕಾರಿಗೆ ಬರ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಸೂಕ್ತವಾದಂತಹ ವ್ಯವಸ್ಥೆಯನ್ನ ಇಲ್ಲಿ ಜಿಲ್ಲಾಡಳಿತ ಮಾಡಿದೆ. ಎಷ್ಟೋ ಮಂದಿ ಭಾಗಮಂಡಲದಿಂದ ಪಾದಯಾತ್ರೆಯ ಮೂಲಕ ಈ ಒಂದು ಪವಿತ್ರ ಕಾವೇರಿ ತಾಣಕ್ಕೆ ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ಕಾಣಬಹುದು. ಹಾಗೆಯೇ ಕಾವೇರಿಯ ಆಗಮನಕ್ಕೆ ಇಲ್ಲಿ ಅರ್ಚಕರು ಹೇಗೆ ವೇದ ಘೋಷವನ್ನು ತುಂಬುತ್ತಾ ಇದ್ದಾರೋ, ಬಂದಂತಹ ಭಕ್ತಾದಿಗಳು ಇಲ್ಲಿ ಜಮಾಯಿಸಿ ಕಾವೇರಿ ಉಕ್ಕಿ ಬಾ ಕಾವೇರಿ ಉಕ್ಕಿ ಬಾ ಅಂತ ಜಯಘೋಷವನ್ನು ಹೇಗೆ ಮಾಡ್ತಾ ಇದ್ದಾರೋ, ಹಾಗೆ ಈ ರೀತಿಯಲ್ಲಿ ಒಳ್ಳೆಯ ರೀತಿಯ ಸಾಂಸ್ಕೃತಿಕ ಕಾರ್ಯವನ್ನು ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸಂಜೆಯಿಂದಲೇ ಇವತ್ತು ಸಂಜೆಯಿಂದಲೇ ಆಯೋಜಿತರಾಗಿತ್ತು. ಇದೆ ಬಹಳ ವಿಶೇಷ ರೀತಿಯಲ್ಲಿ ಈ ಬಾರಿ ಜಿಲ್ಲಾಡಳಿತ ಇವತ್ತಿನ ಈ ಬಾರಿಯ ಕಾವೇರಿ ತೀರ್ಥೋತ್ಸವ ಅದು ಬಹಳ ಉತ್ತಮ ರೀತಿಯಲ್ಲಿ ಸುಸೂತ್ರ ರೀತಿಯಲ್ಲಿ ನಡೀಬೇಕು ಅಂತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದೆ. ಕೊಡಗಿನ ಬೇರೆ ಬೇರೆ ಸಾಂಸ್ಕೃತಿಕ ಸಂಘಟನೆಯವರು ಜನಾಂಗೀಯ ಸಂಘಟನೆಯವರು ಕೂಡ ಕಾವೇರಿಯ ಆಗಮನಕ್ಕೆ ಬೇಕಾಗಿ ಇವತ್ತು ಅಪರಾಹ್ನದಿಂದಲೇ ಸಂಜೆಯ ಹೊತ್ತಿನಿಂದಲೇ ತೀರ್ಥಕೊಂಡದ ಹಾಗೆಯೇ ಕಾವೇರಿ ಕೊಳದ ಈ ಸ್ನಾನ ಸರೋವರ ಏನಿದೆಯೋ ಅದರ ಸುತ್ತಮುತ್ತ ಬಹಳ ಶಿಸ್ತಿನಿಂದ ಜಮಾಯಿಸಿ ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ದೃಶ್ಯವನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ತೀರ್ಥೋದ್ಭವ ಆದ ಬಳಿಕ ನಾಳೆ ಕಳಿ ಪೂಜೆ ಅಂತ ವಿಶೇಷವಾಗಿ ನಡೀತದೆ. ಎಲ್ಲರ ಮನೆಗಳಲ್ಲಿ ಮುಖ್ಯವಾಗಿ ಕೊಡಗಿನ ಪ್ರಧಾನ ಜನಾಂಗವಾದಂತಹ ಕೊಡವರಿಗೆ ಕಾವೇರಿ ಕುಲಮಾತೆ. ಬೇರೆ ಜನಾಂಗದವರು ಕೂಡ ಅನನ್ಯ ಭಕ್ತಿಯಿಂದ ಕಾವೇರಿ ಮಾತೆಯನ್ನ ಆರಾಧಿಸುವುದನ್ನು ನಾವು ನೋಡ್ತೇವೆ. ಆದ್ರೆ ಕೊಡವರ ಕುಲದೇವತೆಯಾದಂತಹ ಕಾವೇರಿ ಮಾತೆಯನ್ನ ಇವತ್ತು ಮಾತ್ರ ಅಲ್ಲ, ನಾಳೆ ಕಳಿ ಪೂಜೆಯ ಮೂಲಕ ಎಲ್ಲ ಪುರುಷರು ಮುಖ್ಯವಾಗಿ ಮುತ್ತೈದೆಯರು ತಾಯಿಯನ್ನು ನಾಳೆ ಬೆಳಗ್ಗಿನ ಹೊತ್ತು ಮುಂಜಾನೆಯ ಹೊತ್ತು ವಿಶೇಷವಾಗಿ ಪೂಜಿಸಿದಂತಹ ದೃಶ್ಯವನ್ನ ಸನ್ನಿವೇಶವನ್ನ ನಾವು ಕೊಡವರ ಮನೆ ಮನೆಗಳನ್ನು ಕೂಡ ಕಾಣಬಹುದು. ಆಮೇಲೆ ಕೊಟ್ಟಂತಹ ಹೆಣ್ಣು ಮಕ್ಕಳಿಗೆ ಕೊಡಗಿನಿಂದ ಕೊಟ್ಟಂತಹ ಅವರು ಎಲ್ಲೇ ಇರಲಿ ಅವರಿಗೂ ಕೂಡ ಮುಂದಿನ 10 ದಿನಗಳು ಈ ತಮ್ಮ ತವರು ಮನೆಗೆ ಅದು ಬರುವ ವಿಶೇಷವಾಗಿ ಬರುವಂತಹ ಒಂದು ಸಂದರ್ಭ. ಯಾಕೆಂತಂದ್ರೆ ತಾನು ಜಲರೂಪಿಣಿಯಾಗಿ ಹರಿಯುವಂತಹ ಸಂದರ್ಭದಲ್ಲಿ ಜಲರೂಪಿಣಿಯಾಗಿ ಹರಿಬೇಡ ಅಂತ ಅಗಸ್ತ್ಯ ಮಹರ್ಷಿಗಳು ಪತಿದೇವ ತನ್ನ ಗಂಡ ಕೇಳಿಕೊಂಡಾಗ ಕಾವೇರಿ ಹೇಳ್ತಾಳೆ, ಇಲ್ಲ ನಾನು ಜಲರೂಪಿಣಿಯಾಗಿ ವಾರ್ಷಿಕವಾಗಿ ಪ್ರತಿ ವರ್ಷ ಸೂರ್ಯ ತುಲಾರಾಶಿಯನ್ನು ಪ್ರವೇಶಿಸುವಂತಹ ಸಂದರ್ಭದಲ್ಲಿ ನಾನು ಜಲರೂಪಿಣಿಯಾಗಿ ಕಾಣಿಸಿಕೊಂಡು ಭಕ್ತರಿಗೆ ದರ್ಶನ ಕೊಡ್ತೇನೆ ಅಂತ. ಆ ದೃಷ್ಟಿಯಿಂದ ಕಾವೇರಿ ತೀರ್ಥೋದ್ಭವ ಅಂತಂದ್ರೆ ಅದು ಕಾವೇರಿ ಮಾತೆ ತನ್ನ ತವರಿಗೆ ಬರುವಂತಹ ಒಂದು ಸಂದರ್ಭ. ಹೀಗೆ ಕಾವೇರಿ ಮಾತೆ ತವರಿಗೆ ಬರುವಂತಹ ಈ ಒಂದು ಪುಣ್ಯ ಮುಹೂರ್ತದಲ್ಲಿ ಕೊಡಗಿನಿಂದ ಕೊಟ್ಟಂತಹ ಮುಖ್ಯವಾಗಿ ಕೊಡವ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ತಮ್ಮ ತಮ್ಮ ತವರು ಮನೆಗೆ ಬಂದು ಅಲ್ಲಿ ಸುಮಾರು 10 ದಿನಗಳ ಕಾಲ ಕಾವೇರಿ ಮಾತೆಯನ್ನು ಅರ್ಚಿಸುವಂತಹ ದೃಶ್ಯವನ್ನು ಎಲ್ಲ ಸಂದರ್ಭಗಳಲ್ಲೂ ಈ ಸಂದರ್ಭಗಳಲ್ಲಿ ನಾವು ಕಾಣಬಹುದು. ಬಂಧುಗಳೇ, ಇನ್ನೇನು ಕಾವೇರಿ ಮಾತೆಯ ಆಗಮನದ ಕ್ಷಣ ತೀರ ಸನ್ನಿಹಿತವಾಗಿದೆ. ಭಕ್ತಾದಿಗಳು ಕಾವೇರಿ ತೀರ್ಥ ಕುಂಡದ ಎದುರುಗಡೆ ಇಂದಿಗೆ ಕೊಡ ಹಾಗೆ ತಾವು ತಮ್ಮಂತಹ ಪವಿತ್ರ ತೀರ್ಥವನ್ನು ಕೊಂಡೊಯ್ಯುವುದಕ್ಕೆ ಬಂದಂತಹ ತಂದಂತಹ ಪಾತ್ರಗಳೊಂದಿಗೆ ಜಮಾಯಿಸ್ತಾ ಕಾವೇರಮ್ಮೆಯನ್ನು ಜಯಘೋಷದೊಂದಿಗೆ ಇಲ್ಲಿ ನಿರೀಕ್ಷಿಸ್ತಾ ಇರುವಂತಹ ಹಾಗೆ ಸ್ವಾಗತಿಸಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೇವೆ. ತೀರ್ಥಕುಂಡದ ಸಮೀಪದಲ್ಲೇ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಮತ್ತು ಕಾವೇರಿ ಆರಾಧನೆಗೆ ಸಂಬಂಧಪಟ್ಟಂತಹ ಸಾಂಪ್ರದಾಯಿಕವಾಗಿ ಇರಬೇಕಾದಂತಹ ಕೊಡವ ಜನಾಂಗದ ಬಂಧುಗಳು, ಹಾಗೆಯೇ ಗೌರ ಜನಾಂಗದ ಓಡಿ ಮೋಟಯ್ಯನವರು, ಬಳ್ಳಡಕ ಮನೆಯವರು, ಇವರೆಲ್ಲರೂ ಕೂಡ ಇಲ್ಲಿ ಜಮಾಯಿಸಿದ್ದಾರೆ. ಅರ್ಚಕರು ಇಡೀ ತೀರ್ಥಕುಂಡದ ಸುತ್ತ ಜಮಾಯಿಸಿ ವಿಶೇಷವಾಗಿ ಇಲ್ಲಿ ಕಾವೇರಿ ಮಾತೆಯನ್ನ ನಾವು ಸ್ವಾಗತಿಸುವಂತಹ ದೃಶ್ಯವನ್ನ ಕಾಣ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾವೇರಿ ಮಾತೆ ಭಕ್ತರಿಗೆ ದರ್ಶನವನ್ನ ಕೊಡ್ತಾಳೆ. ಈ ಮೂಲಕ ರೇಡಿಯೋ ಮೂಲಕ ವೀಕ್ಷಕ ವಿವರಣೆಯನ್ನ ಕೇಳ್ತಾ ಇರುವಂತಹ ನೀವುಗಳು ಕೂಡ ಕಾವೇರಿ ಮಾತೆಯ ನಿರೀಕ್ಷೆಯಲ್ಲಿದ್ದೀರಿ. ಕಾವೇರಿ ಮಾತೆಯನ್ನ ಈ ವೀಕ್ಷಕ ವಿವರಣೆಯನ್ನು ಕೇಳುವ ಮೂಲಕ ನೀವೆಲ್ಲರೂ ಕೂಡ ಭಕ್ತಿ ಪೂರ್ವಕವಾಗಿ ಬರಮಾಡಿಕೊಳ್ತೀರಿ, ಆರಾಧಿಸ್ತೀರಿ ಅಂತ ನಾವು ನಂಬಿದ್ದೇವೆ. ತೀರ್ಥಕುಂಡದ ಸುತ್ತಲೂ ಕೂಡ ಪುರುಷರು, ಮಹಿಳೆಯರು, ಎಲ್ಲ ವಯಸ್ಸಿನವರು ಕೂಡ ಜಮಾಯಿಸಿರುವುದನ್ನ ನಾವು ನೋಡ್ತಾ ಇದ್ದೇವೆ. ಎಲ್ರಿಗೂ ಕೂಡ ಕಾವೇರಿ ಬಹಳ ಆರಾಧ್ಯ ದೇವತೆ ಎನ್ನುವುದು ಇಲ್ಲಿರುವಂತಹ ವಿಶೇಷ ದೃಶ್ಯವನ್ನ ನೋಡಿದಂತಹ ಸಂದರ್ಭದಲ್ಲಿ ನಮಗೆ ತಿಳಿಯುತ್ತದೆ. ಬಂಧುಗಳೇ, ತಲಕಾವೇರಿಯಲ್ಲಿ ಇರುವಂತಹ ಈ ಒಂದು ತೀರ್ಥಕುಂಡ ಏನಿದೆಯೋ ಕಾವೇರಿ ಕುಂಡ, ಅದು ಬಹಳ ಬಹಳ ದೊಡ್ಡದೇನಲ್ಲ, ಕೇವಲ 1 ಮೀಟರ್ ಅಗಲ ಹಾಗೂ ಸುಮಾರು 1.5 ಮೀಟರ್ ಎತ್ತರ ಇರುವಂತಹ ಒಂದು ತೀರ್ಥಕುಂಡ. ತಲಕಾವೇರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾವು ಅಂತಹ ದೇವಸ್ಥಾನಗಳನ್ನು ಕಾಣುವುದಿಲ್ಲ. ಇಲ್ಲಿರುವಂತಹ ಈ ತೀರ್ಥಕುಂಡವೇ ಅತ್ಯಂತ ಆರಾಧ್ಯವಾದಂತಹ ಒಂದು ಪುಣ್ಯ ಕ್ಷೇತ್ರ, ಪುಣ್ಯ ಸ್ಥಳ. ಆಮೇಲೆ ತೀರ್ಥಕುಂಡದ ಹಿಂಭಾಗದಲ್ಲಿ ಅಶ್ವತ್ಥಕಟ್ಟೆ, ಗಣಪತಿ ಗುಡಿ, ಅಗಸ್ತ್ಯೇಶ್ವರ ಗುಡಿ ಅಂತೇವೆ. ಸರಿಯಾಗಿ 7:22 ಸಮಯ, 7:20 ನೋಡಿ ಕಾವೇರಿ ತೀರ್ಥ ರೂಪಿಣಿಯಾಗಿ ಕಾಣಿಸಿಕೊಂಡಿದ್ದಾರೆ. ಕನ್ನಿ ಬಾಳೋ ಕಾವೇರಿ ಬಾಳೋ ಅಂತ ಭಕ್ತರು ಜಯಘೋಷವನ್ನು ಮಾಡ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆಯೇ ಇಲ್ಲಿ ಕಾವೇರಿಯನ್ನು ಅರ್ಚನೆ ಮಾಡಿದಂತಹ ಅರ್ಚಕರು, ಪುರೋಹಿತರುಗಳು, ಅವರು ತೀರ್ಥಕುಂಡದಿಂದ ತೀರ್ಥವನ್ನು ಕಂಬಿಗಳಲ್ಲಿ ತೆಗೆದು ಭಕ್ತರ ಮೇಲೆ ಪ್ರೋಕ್ಷಣೆ ಮಾಡ್ತಾ ಇರುವಂತಹ ಅಪೂರ್ವ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ತೀರುವಂತಹ ಭಕ್ತರು ತೀರ್ಥವನ್ನ ಸ್ವೀಕರಿಸಿ ತೀರ್ಥವನ್ನ ತಮ್ಮ ತಲೆಗೆ ಕೃಷ್ಣ ಮಾಡಿಕೊಂಡು ಮೈಗೆ ಪ್ರೋಕ್ಷಣೆ ಮಾಡಿಕೊಂಡು ಪುನೀತರಾಗುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಬಂಧುಗಳೇ, ಕಾವೇರಿ ತೀರ್ಥರೂಪಿಣಿಯಾಗಿ ಕಾಣಿಸಿಕೊಂಡಿದ್ದಾಳೆ. ಕಾವೇರಿ ತೀರ್ಥೋದ್ಭವ ಈ ಸಾಲಿನ ಈ ವರ್ಷದ ಕಾವೇರಿ ತೀರ್ಥೋದ್ಭವ ಈಗಾಗಲೇ ನಡೆದಿದೆ. 7:22 ಕಾವೇರಿ ತೀರ್ಥರೂಪಿಣಿಯಾಗಿ ಕಾಣಿಸಿಕೊಂಡಿದ್ದಾಳೆ. ಬಂದಂತಹ ಭಕ್ತರು ಕಾವೇರಿಯನ್ನು ಕಂಡು ಭಕ್ತಿ ಭಾವದಿಂದ ಜಯಘೋಷ ಮಾಡ್ತಾ ಇದ್ದಾರೆ. ಪುನೀತರಾದಂತಹ ಮುಖಭಾವವನ್ನ ನಾವು ಎಲ್ಲ ಭಕ್ತಾದಿಗಳಲ್ಲೂ ಕೂಡ ಕಾಣ್ತಾ ಇದ್ದೇವೆ. ಬಹಳ ದೂರದ ಊರುಗಳಲ್ಲಿದ್ದು ನೀವು ಮಡಿಕೇರಿ ಆಕಾಶವಾಣಿ ಮೂಲಕ ಕಾವೇರಿ ತೀರ್ಥೋದ್ಭವದ ಈ ವೀಕ್ಷಕರಣೆಯನ್ನ ಕೇಳಿದ್ದೀರಿ. ಬಂಧುಗಳೇ, ಕಾವೇರಿ ಮಾತೆ ಈ ಬಗೆಯಲ್ಲಿ ತೀರ್ಥ ರೂಪಿಣಿಯಾಗಿ ಪ್ರತಿ ವರ್ಷವೂ ಕೂಡ ಕಾಣಿಸಿಕೊಂಡು ಈ ನಾಡಿನ ಸಂಪತ್ ಸಮೃದ್ಧಿ ಹೆಚ್ಚಾಗುವುದಕ್ಕೆ ಕಾರಣರಾಗಿ, ಹಾಗೆ ಜನಾಂಗ ಜನಾಂಗದ ನಡುವೆಯೂ ಕೂಡ ಹೊಸ ಬಾಂಧವ್ಯ, ಹೊಸ ಬೆಸುಗೆ ಬೆಳೆಯುವುದಕ್ಕೆ ಕಾರಣವಾಗಲಿ, ಎಲ್ಲರೂ ಕೂಡ ಸುಖ ಸಂತೋಷಗಳಿಂದ ಬದುಕುವುದಕ್ಕೆ ಕಾರಣವಾಗಲಿ ಅಂತ ಹಾರೈಸ್ತಾ ವೀಕ್ಷಕ ವಿವರಣೆಯನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ವೀಕ್ಷಕ ವಿವರಣೆಯನ್ನ ಇದುವರೆ ಕೊಟ್ಟವನು ನಾನು ಸುಬ್ರಾಯ ಸಂಪಾಜಿ, ಹಾಗೆ ನಮ್ಮ ಇಂಜಿನಿಯರಿಂಗ್ ವಿಭಾಗದ NM ಸೂರಜ್ ಅವರು ಕೂಡ ನನ್ನ ಜೊತೆಗೆ ಇದ್ದಾರೆ. ವೀಕ್ಷಕ ವಿವರಣೆಯನ್ನ ಕೇಳಿದಂತಹ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಕಾವೇರಿ ಸಂಕ್ರಮಣದ ಶುಭಾಶಯಗಳನ್ನು ಹೇಳ್ತಾ ನಾಡಿಗೆಲ್ಲ ಶುಭವಾಗಲಿ, ಎಲ್ಲ ಕೇಳುವರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ ಸಮೃದ್ಧಿ ಲಭಿಸಲಿ ಅಂತ ಹಾರೈಸ್ತಾ ನಾವೀಗ ಮತ್ತೆ ಸ್ಟುಡಿಯೋ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳು. ಕೇಳುಗರಿ, ಶ್ರೀ ಕಾವೇರಿ ಮಾತೆಯು ತೀರ್ಥರೂಪಿಣಿಯಾಗಿ ಆವಿರ್ಭವಿಸಿ ತನ್ನ ಭಕ್ತರಿಗೆ ದರ್ಶನ ಕೊಡುವ ಪುಣ್ಯ ಮುಹೂರ್ತದ ವೀಕ್ಷಕ ವಿವರಣೆಯನ್ನ ಇದುವರೆಗೆ ಕೇಳಿದಿರಿ. ವೀಕ್ಷಕ ವಿವರಣೆ ನೀಡಿದವರು ಸುಬ್ರಾಯ ಸಂಪಾಜಿ, ಸಹಕಾರ ಸೂರಜ್, ನೆರವು ಪದ್ಮಾವತಿ, ನಿರ್ವಹಣೆ ವಿಜಯ್ ಅಂಗಡಿ ಮತ್ತು ಕೂಪದಿರ ಶಾರದಾನಂಜಪ್ಪ. ಶ್ರೀಮಾತೆ ಕಾವೇರಿ ಸರ್ವರನ್ನು ಆಶೀರ್ವದಿಸಲಿ, ನಾಡನ್ನು ಹರಸಲಿ, ಜನ ನೆಮ್ಮದಿಯಿಂದ ಬದುಕು ನಡೆಸುವಂತಾಗಲಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಮತ್ತೊಮ್ಮೆ ನಾಡಿನ ಜನತೆಗೆ ಕಾವೇರಿ ಚಂಗ್ರಾಂದಿಯ ಕಾವೇರಿ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು. ನಮೋ ಜನನಿ ದುರ್ಗಾ, ನಮಸ್ತೆ ನಮಸ್ತೆ. ನಮೋ ಲೋಕಮಾತೆ ನಮೋ ಶಕ್ತಿದಾತೆ ನಮೋ ದೇವಿ ಕಾವೇರಿ ಭಾಗ್ಯ ಪ್ರದಾತೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಾಡರ ಮಾಜನಕ್ಕೆ ಕಾವೇರಿ ಸಂಗ್ರಹದಿಂದ ನಲ್ಲಮ್ಮೆ ಬೈಂದವ ಜೆ ಎನ್ ಜೆ ಕಾಫಿ ವರ್ಕ್ಸ್ ಕುಕ್ಲೂರು ನಂಗ ಕಾಫಿ ಮಳು ಅಡಿಕೆ ಪಿಂಜಿ ನೆಲ್ಲಿನ ನಲ್ಲ ಕ್ರಯ ತಂತುರ್ತವ ಜೆ ಎನ್ ಜೆ ಕಾಫಿ ವರ್ಕ್ಸ್ ಕುಕ್ಲೂರು. ಹಲವಾರು ವರ್ಷಗಳಿಂದ ಕೊಡಗಿನಲ್ಲೇ ಮನೆ ಮಾತಾಗಿ ಇಂದಿಗೂ ಅದೇ ಗುಣಮಟ್ಟದ ಸೇವೆಯನ್ನು ನೀಡುತ್ತಾ ಜನರ ವಿಶ್ವಾಸವನ್ನು ಉಳಿಸಿಕೊಂಡಿರುವ ಏಕೈಕ ಫರ್ನಿಚರ್ ಮಳಿಗೆ ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್. ಕ್ವಾಲಿಟಿ, ಪ್ಯೂರಿಟಿ, ಗ್ಯಾರಂಟಿಗೆ ಮತ್ತೊಂದು ಹೆಸರು ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್. ಪ್ರಶಾಂತ್ ಫರ್ನಿಚರ್ನ ವಿಶಾಲ ಮಳಿಗೆಯಲ್ಲಿ ಬ್ರಾಂಡೆಡ್ ಕಂಪನಿಗಳ ಮ್ಯಾಟ್ರೆಸ್ಗಳು, ಪಿಲ್ಲೋ, ಪಿಲ್ಲೋ ಕವರ್ಸ್, ಬೆಡ್ ಸ್ಪ್ರೆಡ್ಗಳು, ಕ್ವಾಲಿಟಿ ಹಾಗೂ ಅತ್ಯಾಧುನಿಕ ಡಿಸೈನ್ಸ್ನ ವುಡನ್ ಫರ್ನಿಚರ್ಗಳು, ರಬ್ಬರ್ ಮ್ಯಾಟ್ಗಳು ಒಂದೇ ಮಳಿಗೆಯಲ್ಲಿ. ಬ್ರಾಂಡೆಡ್ ಮ್ಯಾಟ್ರೆಸ್ ಹಾಗೂ ಫರ್ನಿಚರ್ಗಳ ಮೇಲೆ 10-20% ಡಿಸ್ಕೌಂಟ್. ಭೇಟಿ ನೀಡಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ರೀ ರೀ ರೀ, ಬನ್ನಿ ಇಲ್ಲಿ, ಪೀಟರ್ ಇಂಗ್ಲೆಂಡ್ನ ಆಫರ್ ಬಗ್ಗೆ ಕೇಳಿದ್ರ? ಅಯ್ಯೋ, ಪೀಟರ್ ಇಂಗ್ಲೆಂಡ್ ಶೋರೂಮ್ ಬಗ್ಗೆ ಕೇಳೋದೇನಿದೆ ಹೇಳು. ಒಳ್ಳೆ ಕ್ವಾಲಿಟಿ ಮತ್ತೆ ಅತ್ಯುತ್ತಮ ಡಿಸೈನ್ಸ್ನ ಬ್ಲೇಜರ್ ಸೂಟ್ಸ್ಗೆ ಹೆಸರುವಾಸಿ ಅಲ್ವಾ? ಹಾ ಹೌದು, ಈಗ ದಸರಾ ಮತ್ತೆ ಕಾವೇರಿ ಸಂಕ್ರಮಣ ಪ್ರಯುಕ್ತ ಪೀಟರ್ ಇಂಗ್ಲೆಂಡ್ ನಲ್ಲಿ 4,999 ರೂಪಾಯಿ ಶಾಪಿಂಗ್ಗೆ 1,000 ರೂಪಾಯಿ ಫ್ರೀ ಶಾಪಿಂಗ್, 8,000 ರೂಪಾಯಿ ಶಾಪಿಂಗ್ಗೆ 2,000 ರೂಪಾಯಿ ಫ್ರೀ ಶಾಪಿಂಗ್ ಇದೆ ರೀ. ಪೀಟರ್ ಇಂಗ್ಲೆಂಡ್ ಶೋರೂಮ್, ವಿರಾಜಪೇಟೆ. ತಾವಳಗೇರಿ ಮುಂದ ನಾಡು ಕೊಡವ ಸಮಾಜ ಹತ್ರ ಆದ ನೆಲೆ ಟಿ ಶರ್ಟ್ ಗೇರಿ ಗೌರಿ ಗಣೇಶ ಸೇವಾ ಸಮಿತಿ ಸಂಭ್ರಮ ಪೊಮ್ಮಕ್ಕಡ ಕ್ರೀಡೆ ಸಾಂಸ್ಕೃತಿಕ ಸಂಸ್ಥೆ ಪಿಂಜ ಕೊಡವ ತಕ್ಕ ಎಳ್ತಗಾಡ ಕೂಟತ್ರ ಸಹಕಾರತ್ಲ ಚಂಗ್ರಾಂದಿ ಪತ್ತಾಲೋದಿ ಕಾರ್ಯಕ್ರಮ ಮಾರಿಪತ್ಲ ಪದ್ನಟಂಗ್ ನಾಳೆ ಪೊಲಾಕ 10 ಗಂಟೆಗೆ ಕೊಡವ ಸಮಾಜತ್ ತೀರ್ಥ ಪೂಜಾ ಪಿಂಜ ತೀರ್ಥ ಬಳಂಬುವ ಒಯ್ಪತ್ 6 ಗಂಟೆಯಿಂದ ಕೊಡವ ನೈಟ್ ಸಿಂಫೋನಿ ತಂಡತ್ರ ಆರ್ಕೆಸ್ಟ್ರಾ ಕಾರ್ಯಕ್ರಮ ಉಂಡು. 18ಲಿಂಜಿ 27ನೇ ತಾರೀಖು ಕೆತ್ತನೆ ಎಕ್ಕೋಲು ಒಯ್ಪತ್ ಸಾಂಸ್ಕೃತಿಕ ಕಾರ್ಯಕ್ರಮ ಇಪ್ಪ ಕೂಟಕ್ಕೆ ತೀನಿ ಪೈಪೋಟಿ, ಸ್ಲೋ ಬೈಕ್ ರೇಸ್, ಕೇರ್ ಬಲಿಪೋ, ವಿಷ ಚೆಂಡು ಪೈಪೋಟಿ ಉಂಡು. ಕೊಡವ ಅಭಿಮಾನಿ ಎಲ್ಲರೂ ಏರ ಕಣಕಲು ಕೂಡಿಯಾಡನೊಂದು ಕೊಡವ ಸಮಾಜದ ಪ್ರಕಟಣೆ ಕಟ್ಟಂಡಿತು. ಸ್ವಿಸ್ ಗೋಲ್ಡ್ ನಲ್ಲಿ ಮದುವೆ ಚಿನ್ನಾಭರಣ ಮೇಕಿಂಗ್ ಚಾರ್ಜ್ ಇದೀಗ 2.9% ನಿಂದ ಪ್ರಾರಂಭ. ಹಲವು ಆಫರ್ ಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಪಿಎಸ್ಆರ್ ಸಿಲ್ಕ್ ಅಂಡ್ ಸ್ಯಾರೀಸ್ ನಲ್ಲಿ ದೀಪಾವಳಿ ಹಬ್ಬದ ಬಟ್ಟೆಗಳ ವಿಶೇಷ ಕಲೆಕ್ಷನ್ ನಿಮಗಾಗಿ. ಖರೀದಿಗಾಗಿ ಬನ್ನಿ ಪಿಎಸ್ಆರ್ ಸಿಲ್ಕ್ ಅಂಡ್ ಸ್ಯಾರೀಸ್, ಮೈಸೂರು ಮತ್ತು ಮಂಗಳೂರು. ಆಕಾಶವಾಣಿ ನಿಧನ ಸುದ್ದಿ. ಗರ್ವಾಲೆ ಗ್ರಾಮತ್ರ ಕಲ್ಲಡಿಲು ವಾಸೈಂಜ ಆರುಡ ಪೌತಿ ಮಾದಪ್ಪಾಯಂಗಡ ಮೂವು ಸಾಬು ಉತ್ತಪ್ಪಾಯಂಗ ಇಂದು ಮರಣಪಟ್ಟಿತ್ತು. 65 ಬಯತ್ರ ಆರುಡ ಸಾಬು ಉತ್ತಪ್ಪಾಯಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆಗೆ ನಡಪ. ನಾಪೋಕ್ಲು ಇಂದಿರಾ ನಗರ ನಿವಾಸಿ ಕೆಕೆ ವಿಜಯ ಮೇಸ್ತ್ರಿ ಅವರು ಇಂದು ನಿಧನರಾಗಿದ್ದಾರೆ. 58 ವರ್ಷ ಪ್ರಾಯದ ಕೆಕೆ ವಿಜಯ ಮೇಸ್ತ್ರಿ ಅವರ ಅಂತ್ಯಕ್ರಿಯೆ ನಾಳೆ ನಾಪೋಕ್ಲುವಿನ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ಕೆದಮುಳ್ಳೂರು ಗ್ರಾಮದ ತೋಮರ ಕುಪ್ಪಮೊಟ್ಟೆ ನಿವಾಸಿ ಕುಡಿಯರ ದಿವಂಗತ ರಮೇಶ್ ಅವರ ಮಗ ಪೊನ್ನಪ್ಪ ಅವರು ಇಂದು ನಿಧನರಾಗಿದ್ದಾರೆ. 47 ವರ್ಷ ಪ್ರಾಯದ ಕುಡಿಯರ ಪೊನ್ನಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಯ ಒಳಗೆ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ನಾಡರ ಎಲ್ಲರಿಗೂ ಕಾವೇರಿ ಚಂಗ್ರಾಂದಿರ ನಲ್ಲಮ್ಮೆ ಬೈಂದಂಡ್ ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾಜಿನ. ಕೊಡಗರ ತಲಕಾವೇರಿ ಪುಣ್ಯಕ್ಷೇತ್ರದ ಕುಲತಾಯಿ ಅವ್ವ ಕಾವೇರಿ ಇಂದು ವೈಪತ್ತು 7:22 ಮೇಷಾನಗ್ಲತ್ತು ತೀರ್ಥ ರೂಪತ್ತು ಉಕ್ಕಿತ್ತು ಭಕ್ತಂಗಕ್ಕೆ ಕಾಂಬಚಿಟ್ಟಂಡತ್ತು. ಏರ ಕಣಕರ ಜನ ಕೂಡಿಯಾಡಿ ತಿಂಜತ್ತು ಎಲ್ಲರೂ ಕಾವೇರಮ್ಮನ ತುದುಚಿ ಪಾಡಿಯಂಡು ತಂಗಡ ಭಕ್ತಿನ ಪರಬುಕ್ಕುಚಿ ಅಲ್ಲಿ ಕೂಡಿ ತಿಂಜ ಭಕ್ತಂಕು ಪವಿತ್ರ ತೀರ್ಥ ತಣಚತ್ತು. ನಾಳೆ ಪಲಂಜತಿಕ್ಕು ನಾಡರ ಜನ ಅವ್ವ ಕಾವೇರಿನ ತೀರ್ಥ ಬೆಚ್ಚಿತ್ತು ಕಣಿಪೂಜೆ.